ಬೆಳೆಗಳನ್ನು ಬಾಧಿಸತಕ್ಕಂತಹ ರೋಗ ಹಾಗೂ ಕೀಟಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ನಾವು ಈ ಬಹುವಾರ್ಷಿಕ ಬೆಳೆಗಳನ್ನು ಕೂಡ ತೋಟಗಾರಿಕೆ ಬೆಳೆಗಳಾಗಿ ಬೆಳೀತಕ್ಕಂಥದ್ದು ಮತ್ತು ಕಡಿಮೆ ಅವಧಿಯ ಬೆಳೆಗಳನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತೆ. ಬಹಳ ಪ್ರಮುಖವಾಗಿ ಅಡಿಕೆ, ತೆಂಗು, ಕಾಳುಮೆಣಸು, ಬಾಳೆ, ಶುಂಠಿ ಈ ತರಹದ ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಈ ಬೆಳೆಗಳನ್ನು ಮುಂಗಾರು ಹಂಗಾಮಿನಲ್ಲಿ ಕೆಲವು ರೋಗ ಮತ್ತು ಕೀಟಗಳು ಬಾಧಿಸುತ್ತೆ. ಯಾವೆಲ್ಲ ರೋಗ ಮತ್ತು ಕೀಟಗಳು ಬಾಧಿಸುತ್ತೆ, ಇದನ್ನು ಹೇಗೆ ನಿರ್ವಹಣೆಯನ್ನ ಮಾಡಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂತಹ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಡಿ ರಾಜೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳನ್ನು ಯಾವುದನ್ನೆಲ್ಲ ಬೆಳೆಯಲಾಗುತ್ತೆ? ನಮ್ಮಲ್ಲಿ ತೆಂಗು ಮತ್ತೆ ಅಡಿಕೆ ಇವೆಲ್ಲ ಪ್ರಮುಖವಾದ ತೋಟಗಾರಿಕೆ ಬೆಳೆಗಳು. ಅದ್ರ ಜೊತೆಗೆ ಈಗ ಮುಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೀತಾರೆ ನಮ್ಮ ಹಾಸನ ಮತ್ತು ಅರಕಲಗೂಡು ಭಾಗಗಳಲ್ಲಿ ಹೆಚ್ಚಿನದಾಗಿ. ಮತ್ತೆ ಶುಂಠಿ ಬೆಳೀತಾರೆ, ಮತ್ತೆ ಬಾಳೆ ನಮ್ಮ ಹಲವಾರು ತಾಲೂಕುಗಳಲ್ಲಿ ಬಾಳೆ ಇದೆ. ಇವೆಲ್ಲ ಬೆಳೆಗಳನ್ನ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾರೆ. ಇತ್ತೀಚೆಗೆ ಹೆಚ್ಚು ಅಂತರ ಬೆಳೆಯಾಗಿ ಒಂದಷ್ಟು ಕಾಳುಮೆಣಸನ್ನು ಕೂಡ ಬೆಳೀತಾ ಇದ್ದಾರೆ. ಹೌದು, ಕಾಫಿ ತೋಟಗಳಲ್ಲಿ ಮಲೆನಾಡು ಭಾಗದಲ್ಲಿ ಕಾಳುಮೆಣಸನ್ನು ಕೂಡ ಬೆಳೀತಾರೆ. ಈ ಮುಂಗಾರು ಪೂರ್ವದಲ್ಲಿ ಮತ್ತೆ ಮುಂಗಾರಿನ ಹಂಗಾಮಿನಲ್ಲಿ ಈ ಬೆಳೆಗಳನ್ನ ಕೀಟ ಮತ್ತೆ ರೋಗಗಳು ಬಾಧಿಸತಕ್ಕಂತಹ ಸಾಧ್ಯತೆ ಇರುತ್ತಾ ಹೇಗೆ? ಹೌದು, ಖಂಡಿತ. ಯಾಕೆಂದ್ರೆ ಮಳೆ ಬರ್ತಾ ಇದೆ ಅಂತಂದಾಗ ವಾತಾವರಣ ಅದೊಂದು ಬದಲಾವಣೆ ಆಗುತ್ತೆ. ಈಗೇನ್ ಬೇಸಿಗೆಗಾಲ ನಡೀತಾ ಇರುತ್ತೆ, ಬೇಸಿಗೆಗಾಲದಲ್ಲಿ ತುಂಬಾ ತಾಪಮಾನ ಜಾಸ್ತಿ ಇರುತ್ತೆ. ಇವಾಗ ಶಿಲೀಂಧ್ರಗಳ ಸಮಸ್ಯೆ ಅಷ್ಟು ಇರೋದಿಲ್ಲ, ಯಾಕಂದ್ರೆ ಇದು ಬೇಸಿಗೆ ಹಂಗಾಮಿನಲ್ಲಿ ತಾಪಮಾನ ಹೆಚ್ಚಾಗಿರೋದ್ರಿಂದ ಶಿಲೀಂಧ್ರಗಳ ಬೆಳವಣಿಗೆಗೆ ಸಹಕಾರಿ ಆಗಿರೋದಿಲ್ಲ. ಇಲ್ಲಿ ಕೀಟಗಳ ಸಮಸ್ಯೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಮೊಟ್ಟೆ ಬೇಗ ಹೊಡಿತಾ ಇರುತ್ತೆ ಬೇಸಿಗೆಗಾಲದಲ್ಲಿ, ಮೊಟ್ಟೆಗಳು ಮರಿಯಾಗಿ ಮತ್ತೆ ಅವು ಕೀಟಗಳು ನಮಗೆ ಹಾನಿ ಮಾಡ್ತಾ ಇರ್ತವೆ ಬೆಳೆಗಳಿಗೆ. ಆದ್ರೆ ನೆಕ್ಸ್ಟ್ ಮುಂಗಾರು ಹಂಗಾಮ್ ಏನು ಕಮೆನ್ಸ್ ಆಗುತ್ತೆ, ಅವಾಗ ಮಳೆ ಬಂದ ತಕ್ಷಣ ಟೆಂಪರೇಚರ್ ಚೇಂಜ್ ಆದಾಗ ಅಲ್ಲಿ ಶಿಲೀಂಧ್ರಗಳಿಗೆ ಅದು ಸಹಕಾರಿ, ಯಾಕಂದ್ರೆ ಅವಾಗ ರಿಲೇಟಿವ್ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ಆರ್ದ್ರತೆ ಗಾಳಿಯಲ್ಲಿ ನಮಗೆ ಆರ್ದ್ರತೆ ಜಾಸ್ತಿ ಆದಷ್ಟು ತೇವಾಂಶ ಹೆಚ್ಚಾದಷ್ಟು ಅವು ಶಿಲೀಂಧ್ರಕ್ಕೆ ಸಹಕಾರಿ ಆಗ್ತವೆ. ಹಾಗಾಗಿ ಬಹಳಷ್ಟು ತೋಟಗಾರಿಕೆ ಬೆಳೆಗಳು ಈ ರೀತಿ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕೆ ಕೆಲವು ಮುಂಜಾಗ್ರತಾ ಕ್ರಮಗಳು ಮತ್ತೆ ಹತೋಟಿ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಈಗ ಒಂದೊಂದೇ ಬೆಳೆಗಳನ್ನ ಒಂದಷ್ಟು ನೋಡೋಣ. ತಾವಾಗ್ಲೇ ಹೇಳಿದಾಗೆ ಅಡಿಕೆಯನ್ನ ನಮ್ಮ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ ಮತ್ತೆ ಹೆಚ್ಚು ವಿಸ್ತೀರ್ಣದಲ್ಲಿಯೂ ಕೂಡ ಬೆಳೆಯಲಾಗುತ್ತೆ. ಅಡಿಕೆಯನ್ನ ಬಾಧಿಸತಕ್ಕಂತಹ ಸಾಮಾನ್ಯವಾದಂತಹ ರೋಗಗಳು ಯಾವ್ಯಾವು? ಅಡಿಕೆ ಮತ್ತೆ ತೆಂಗನ್ನ ನಾವು ಜೊತೆಯಲ್ಲಿ ನಾವು ತಿಳ್ಕೊತಾ ಹೋಗ್ಬೋದು, ಯಾಕಂದ್ರೆ ಅವೆರಡು ಒಂದೇ ಜಾತಿಯ ಗಿಡಗಳಾಗಿರೋದ್ರಿಂದ ಅದರಲ್ಲಿ ಬಾಧಿಸೋ ಕೀಟ ಮತ್ತು ರೋಗಗಳು ಕೂಡ ಒಂದೇ ಸ್ವರೂಪದಾಗಿರುತ್ತೆ. ಅಂದ್ರೆ ತೆಂಗಿನ ಯಾವ್ದು ಬಾಧಿಸುತ್ತೆ ಕೂಡ, ಹಾಗಾಗಿ ಅವು ಬಾಧಿಸೋದ್ರಿಂದ ನಾವು ಯೂಶಲಿ ರೆಕಮೆಂಡ್ ಮಾಡ್ತೀವಿ ಎರಡನ್ನೂ ಒಟ್ಟಿಗೆ ಅಂತರ್ ಬೆಳೆಗೆ ಹಾಕ್ಬೇಡಿ, ಯಾಕಂದ್ರೆ ಇದ್ರಲ್ಲಿ ಏನ್ ರೋಗ ಬರುತ್ತೆ ಇದಕ್ಕೂ ಕೂಡ ಸ್ಪ್ರೆಡ್ ಆಗುತ್ತೆ, ಇದ್ರಲ್ಲಿ ಏನ್ ಬರುತ್ತೆ ಅದಕ್ಕೆ ಸ್ಪ್ರೆಡ್ ಆಗುತ್ತೆ, ಆತರ ಆಗದ್ ಬೇಡ ಅನ್ನೋ ಕಾರಣಕ್ಕೆ ನಾವು ಯೂಶಲಿ ಅದನ್ನ ಅವಾಯ್ಡ್ ಮಾಡಿ ಅಂತೀವಿ. ಆದ್ರೆ ಈಗ ನಮ್ಮಲ್ಲಿ ಬಹುತೇಕ ಕಡೆ ಒಟ್ಟಿಗೆ ಬೆಳೆದ್ಬಿಟ್ಟಿರುತ್ತೆ, ಅಂದ್ರೆ ಇವ್ರು ಹಾಕ್ಬಿಟ್ಟಿರ್ತಾರೆ ಈಗ ಮುಂಚೆಲೆ ಈಗ ಆಲ್ರೆಡಿ. ಹಾಗಾಗಿ ಅವನ್ನೆಲ್ಲ ಜೊತೆಲೆ ನಾವು ಸ್ಟಡಿ ಮಾಡ್ತಾ ಹೋಗೋಣ, ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇವಾಗ. ನಮ್ಮ ತೆಂಗು ಮತ್ತೆ ಅಡಿಕೆನಲ್ಲಿ ಮುಂಗಾರಿನಲ್ಲಿ ಬಾಧಿಸೋದು ಯಾವ್ದು ಅಂತ ಅಂದ್ರೆ ಕೊಳೆ ರೋಗ ಮತ್ತೆ ಸುಳಿ ಕೊಳೆ ರೋಗ ಅಂತ ಕರಿತೀವಿ ಇದನ್ನ. ಕೊಳೆ ರೋಗನ ಸುಳಿಲಿ ಇದು ಹೆಚ್ಚಾಗಿ ಇದು ಬಾಧಿಸೋದು. ಮಳೆ ಬಂದಾಗ ಏನಾಗುತ್ತೆ, ಸುಳಿಲಿ ನೀರು ಸ್ವಲ್ಪ ಶೇಖರಣೆ ಆಗ್ಬಿಡುತ್ತೆ, ಸಂಪೂರ್ಣವಾದ ನೀರು ಬಸ್ ಹೋಗೋದಿಲ್ಲ. ಆ ಸುಳಿಲಿ ಏನು ನೀರು ಶೇಖರಣೆ ಆಗಿರುತ್ತೆ ಅದು ಅಲ್ಲೇ ಉಳಿದಾಗ ಮತ್ತೆ ಈಗ ಒಂದೊಂದ್ಸಲಿ ಬಿಸಿಲು ಬಂದಾಗ ಮತ್ತೆ ಮಳೆ ಎರಡೂ ಬಂದಂಗಾಗುತ್ತೆ, ಅವಾಗ ಅಲ್ಲಿ ಅದೇನಾಗುತ್ತೆ ಬೆಚ್ಚಗಿನ ವಾತಾವರಣ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಸಣ್ಣದಾಗಿ ಕೊಳೆಯಕ್ ಶುರು ಆಗುತ್ತೆ. ಆ ಸಣ್ಣದಾಗಿ ಏನೊಂದು ಫಂಗಸ್ ಶಿಲೀಂಧ್ರ ಕೊಳೆಯಕ್ ಶುರು ಆದ ತಕ್ಷಣನೇ ಅಲ್ಲಿ ಸಂಪೂರ್ಣವಾಗಿ ಕೊಳ್ತು ಅದು ಕಂಪ್ಲೀಟ್ ಹಾನಿಯಾಗೋವರೆಗೂ ನಮಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗಿಡ. ಕಂಪ್ಲೀಟ್ ಹಾನಿಯಾಗಿ ಅದು ಸುಳಿ ಒಣಗೋದಾಗ್ಲೇ ಅದು ಸುಳಿ ಕೊಳ್ತಿದೆ ಅಂತ ಗೊತ್ತಾಗೋದು, ಅಲ್ಲಿವರೆಗೆ ನಮಗೆ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ಇದೊಂಥರ ಈ ರೋಗನ ನಮಗೆ ಪತ್ತೆ ಮಾಡೋದು ಕಷ್ಟ ಕಷ್ಟ. ಹಾಗಾಗಿ ರೈತರು ಏನ್ ಮಾಡ್ಬೇಕು ಅಂತ ಅಂದ್ರೆ ಅವಾಗವಾಗ ಮುಂಗಾರು ಟೈಮಲ್ಲಿ ಮಳೆಯಾಗಿ ನೀರು ಕೂರ್ತಾ ಇರೋದ್ರಿಂದ ಆದಷ್ಟು ಕ್ಲೀನ್ ಮಾಡಕ್ ಸಾಧ್ಯ ಆದ್ರೆ ಅದನ್ನ ಕ್ಲೀನ್ ಆಗಿ ಇಟ್ಕೋಬೇಕು. ಇವ್ರು ಫಸ್ಟೇ ಈ ತೆಂಗಲ್ಲಿ ಇರುವಂತ ನಾರು ಇದ್ರದ್ದು ಗುದ್ಮಟೆ ಇತರ ಏನು ಅಲ್ಲಿ ಗಲೀಜು ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಶುಚಿಯಾಗಿ ಇಟ್ಕೊಂಡ್ರೆ ಇಲ್ಲಿ ಕೊಳೆಯೋ ತರ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ ಕೇಸ್ ಆಮೇಲೆ ಬಂದಾಯ್ತು ಅಂತ ಅಂದ್ರೂ ರೈತರು ಪದೇ ಪದೇ ಅದನ್ನ ಅವಾಗವಾಗ ಕೆಲವು ಮರಗಳನ್ನ ಗಮನಿಸ್ತಾ ಇರಬೇಕು, ಯಾಕಂದ್ರೆ ಇದು ಸುಳಿ ಕಂಪ್ಲೀಟ್ ಸಾಯೋವರೆಗೂ ಕೊಳೆಯೋವರೆಗೂ ಇದು ಗೊತ್ತಾಗಿರೋದಿಲ್ಲ, ಯಾಕಂದ್ರೆ ಹೊರಗಡೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಇವ್ರು ಅವಾಗವಾಗ ಹತ್ ನೋಡಿದ್ರೆ ಸ್ವಲ್ಪ ಸ್ಮೆಲ್ ಎಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ತುಂಬಾ ಕೆಟ್ಟ ಸ್ಮೆಲ್ ಇರುತ್ತೆ ಸುಳಿ ಕೊಳಿತಾ ಇದೆ ಅಂತ ಅಂದ್ರೆ. ಮತ್ತೆ ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ರೈತರು ಬೋಡೋ ದ್ರಾವಣದ ಸಿಂಪರಣೆ ಮಾಡಬೇಕು. ಬೋಡೋ ದ್ರಾವಣ ಅಂತ ಅಂದ್ರೆ ನಾವೀಗ 1% ಬೋಡೋ ದ್ರಾವಣ ಅಂತ ಹೇಳ್ತೀವಿ ಅಂದ್ರೆ 100 ಲೀಟರ್ ನೀರಿನಲ್ಲಿ 1 ಕೆಜಿ ಸುಣ್ಣ ಮತ್ತೆ 1 ಕೆಜಿ ಮೈಲ್ ತುತ್ ಕಾಪರ್ ಸಲ್ಫೇಟ್ ಇವೆರಡನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡೋದು. ಇದನ್ನ ಬೋರ್ಡೋ ಮಿಕ್ಸ್ಚರ್ ಅಂತ ಕರಿತೀವಿ. ಇದು ಪ್ರೊಫಿಲಾಕ್ಟಿಕ್ ಅಂದ್ರೆ ನಾವು ಪ್ರಿಕಾಷನರಿ ಆಗು ಮಾಡ್ತೀವಿ, ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ. ಅವರು ರೈತರು ಇನ್ನ ಮುಂಗಾರು ಸೆಟ್ ಆಗಕ್ಕಿಂತ ಜಸ್ಟ್ ಚೂರ್ ಮುಂಚೆ ಒಂದ್ ಸ್ಪ್ರೇ, ಮತ್ ಮುಂಗಾರು ಮುಗಿಯಕ್ಕೆ ಮಧ್ಯದಲ್ಲಿ ಯಾವಾಗ್ಲಾರು ಬಿಡುವಾದಾಗ ಒಂದ್ಸಲಿ ಈ ತರ ಮಾಡ್ಕೊಳ್ಳೋದ್ರಿಂದ ಒಂದ್ ಎರಡರಿಂದ ಮೂರ್ ಸ್ಪ್ರೇ ರೈತರು ತಗೊಳೋದ್ರಿಂದ ಅದು ಒಂದು ಶೀಲ್ಡ್ ಆಗಿ ಕಾರ್ಯ ನಿರ್ವಹಿಸುತ್ತೆ. ಅದು ಒಂದು ಪದರ, ಒಂದು ಕಾಪರ್ದ ಒಂದು ಪದರ ಫಾರ್ಮ್ ಆದಾಗ ಈ ಒಂದು ಶಿಲೀಂಧ್ರಗಳೇನಿರ್ತವೆ ಅದು ಬೆಳೆಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇದರಿಂದ ನಾವು ಪ್ರೊಟೆಕ್ಷನ್ ತಗೋಬಹುದು, ಮತ್ತೆ ಬಂದಿದ್ರು ಕೂಡ ಇದಕ್ಕೆ ನಾವು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಇದೊಂದು ರೈತರು ಇದ್ ಮಾಡಬೇಕು. ಇನ್ ಕೇಸ್ ಇದಾಗ್ತಾ ಇಲ್ಲ, ಇದ್ರಲ್ಲಿ ಇದೇನಾದ್ರು ಸುಮ್ಮನೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಸ್ಪ್ರೆಡ್ ಆಗಿದೆ ಅಂತಂದ್ರೆ ರೈತರು ಕಾಪರ್ ಹೈಡ್ರಾಕ್ಸೈಡ್ ಅಂತ ಬರುತ್ತೆ, ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಅದಕ್ಕಿಂತಲೂ ಹೈಯರ್ ಮಾಲಿಕ್ಯೂಲ್ ಕಾಪರ್ ಹೈಡ್ರಾಕ್ಸೈಡ್ ಅಂತ ಬರುತ್ತೆ. ಅದನ್ನ 1.5 ಗ್ರಾಂ 1 ಲೀಟರ್ ನೀರಿನಲ್ಲಿ ರೈತರು ಮೇಲಿಂದ ಸುಳಿಗೆ ಅದನ್ನ ಬಿಟ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ರಿಪೀಟೆಡ್ಲಿ ವಾರಕ್ಕೊಂದ್ಸಲಿ ಈ ತರ ರೈತರು ಬಿಡ್ತಾ ಹೋಗ್ಬೇಕಾಗುತ್ತೆ. ಆವಾಗ ಕೊಳೆ ರೋಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇಲ್ಲಾಂದ್ರೆ ಇಡೀ ಪೂರ್ತಿ ಗಾಳಿ ಬೀಸಿದ ಸಂದರ್ಭದಲ್ಲಿ ಕೊಳ್ತಿದ್ರೆ ಪೂರ್ತಿ ಏನು ಕ್ರೌನ್ ಇರುತ್ತೆ ಅಷ್ಟು ಕಳ್ಸಿ ಬಿದ್ದು ಬರೀ ಕಂಬ ಮಾತ್ರ ಉಳಿಯುತ್ತೆ. ಆ ತರ ರೋಗ ಇದು. ಈಗ ಅದನ್ನ ಶುಚಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಹೇಗೆ ಶುಚಿ ಮಾಡುವಂತದ್ದು? ಏನಿಲ್ಲ, ಕುಡ್ಲಲ್ಲಿ ಮಾಮೂಲಿ ಅವ್ರೀಗ ಈ ಟೈಮಲ್ಲಿ ಈಗ ಮುಂಗಾರು ಸೆಟ್ ಆಗಕ್ಕಿಂತ ಮುಂಚೆ ಏನ ಗೊದ್ಮಟ್ಟೆ ಮತ್ತೆ ಇದರಲ್ಲಿ ಈಗ ಕಾಯಿ ಬಿದ್ದಿರೋ ಹೊಂಬಾಳೆಗಳು ಇವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಜಸ್ಟ್ ಕ್ಲೀನ್ ಮಾಡ್ಬಿಟ್ಟು ತೆಗೆದ್ರಾಯ್ತು ಅಷ್ಟೇ. ಇನ್ನೇನ್ ಬೇರೆ ಅವರೇನು ಇದ್ ಮಾಡ್ಬೇಕಾಗಿಲ್ಲ, ಕೆಮಿಕಲ್ ಹಾಕ್ ಮಾಡ್ಬೇಕಾಗಿಲ್ಲ, ಅದನ್ನೆಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರಾಯ್ತು ತೆಗೆದು. ಹೀಗೆ ನಾವು ಸುಳಿಕೊಳೆ ರೋಗವನ್ನ ನಿರ್ವಹಣೆಯನ್ನ ಮಾಡಬಹುದು. ಅಡಿಕೆ ಮತ್ತು ತೆಂಗನ್ನ ಬಾಧಿಸತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ರೋಗ ಅಂತ ಹೇಳಿದ್ರೆ ಅಣಬೆ ರೋಗ. ಈ ಅಣಬೆ ರೋಗ ಹೇಗೆ ಬರುತ್ತೆ ಮತ್ತೆ ಯಾಕೆ ಬರುತ್ತೆ, ಇದರ ನಿರ್ವಹಣೆಯನ್ನ ಮಾಡತಕ್ಕಂಥದ್ದು ಹೇಗೆ? ಈ ಅಣಬೆ ರೋಗದ ಬಗ್ಗೆ ರೈತರು ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು. ಯಾಕೆಂತ ಅಂದ್ರೆ ಅಣಬೆ ರೋಗ ಇದು ಅಣಬೆ ಕಾಣುತ್ತೆ ಕೆಳಗಡೆ, ಕೆಳಗಡೆ ಅಣಬೆ ಕಂಡಾಗ ಈ ಬುಡದತ್ರ ಟೊಂಗೆ ಮೇಲೆನೆ ಇರುತ್ತೆ ಅದು, ಆ ಟ್ರಂಕ್ ಮೇಲೆ ಅಣಬೆ ಕಂಡಾಗ ಅಣಬೆ ರೋಗ ಅಂತ ಪ್ರತಿಯೊಬ್ರು ಹೇಳ್ಬೋದು. ಆದ್ರೆ ಅದು ಕಡೆ ಹಂತ, ನಮಗೆ ಅಣಬೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅದು ಕಡೆ ಹಂತ. ನಾವು ಮುಂಚೆಲೆ ಅದ್ನ 3-4 ವರ್ಷ ಆದ್ಮೇಲೆ ಅದ್ ನಮಗೆ ಅಣಬೆ ಕಾಣೋದು, ಅದಕ್ಕಿಂತ ಮುಂಚಿತವಾಗಿಯೇ ಇದು ಅಣಬೆ ರೋಗ ಇಲ್ಲಿದೆ ಅಂತ ಹೇಗೆ ತಿಳ್ಕೋಬೇಕು ಅಂತ ಅಂದ್ರೆ, ನಾವು ಈ ಅಡಿಕೆ ಮತ್ತೆ ತೆಂಗಿನ ಸುತ್ತ ಕಡಲೆಕಾಳು ಬರುತ್ತಲ್ಲ, ಕಡಲೆಕಾಳನ್ನ ಸ್ವಲ್ಪ ಹಾಕಿದ್ರೆ ಸಾಕು, ಅವು ಹಸಿರಾಗಿ ನೀಟಾಗಿ ಬರೋದಿಲ್ಲ. ಅಣಬೆ ರೋಗ ಇತ್ತಂದ್ರೆ ಅಲ್ಲಿ ಕೆಳಗಡೆ ಗ್ಯಾನೋಡರ್ಮಾ ಅಂತ ಕರಿತೀವಿ ಅದು, ಆ ಶಿಲೀಂಧ್ರ ಇತ್ತಂದ್ರೆ ಇವು ಸ್ವಲ್ಪ ಹಳದಿ ಹಳದಿಯಾಗಿ ಬರ್ತವೆ ಎಲೆಗಳು. ಇದೆಲ್ಲ ಲಕ್ಷಣಗಳು. ಇದಿಲ್ಲಿ ಈ ತರ ಆಗ್ತಾ ಇದೆ ಅಂತಂದ್ರೆ, ಮತ್ತೆ ಕೆಲವು ಕಡೆ ಏನಾರು 1-2 ಮರಗಳಲ್ಲಿ ಅಣಬೆ ಕಾಣಿಸ್ತಾ ಇದೆ ಅಂದ್ರೆ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇವ್ರು ಮುಂಜಾಗ್ರತಾ ಕ್ರಮವಾಗಿನೆ ಇವರು ಎಲ್ಲಾ ರೀತಿಯ ಕ್ರಮಗಳನ್ನ ಅನುಸರಿಸ್ತಾ ಹೋಗ್ಬೇಕು. ಆ ಕ್ರಮಗಳು ಏನೇನ್ ಮಾಡ್ಬೇಕು ಅಂತ ಅಂದ್ರೆ, ರೈತರು ಅವರು ಸ್ವಲ್ಪ ಸಾವಯವ ಅಂಶನ ಹೆಚ್ಚಾಗಿ ಬಳಸಬೇಕು. ಬರೀ ಕೆಮಿಕಲ್ ಗೊಬ್ಬರಗಳನ್ನ ಕೊಟ್ಕೊಂಡಿದ್ರೆ ಈ ಅಣಬೆ ರೋಗ ಹೆಚ್ಚಾಗ್ತಾ ಹೋಗುತ್ತೆ. ಹಂಗಾಗಿ ಮಣ್ಣಿನಲ್ಲಿ ಸಾವಯವ ಅಂಶ ಚೆನ್ನಾಗಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಇನ್ನು ಹಸಿರೆಲೆ ಗೊಬ್ಬರ, ಈ ತರ ಬೇರೆ ಬೇರೆ ರೀತಿ ಟ್ರೈಕೋಡರ್ಮಾ ಸೂಡೋಮೋನಸ್ ಈ ತರ ಸೂಕ್ಷ್ಮ ಜೀವಿಗಳು ಇರತಕ್ಕಂತಹ ಗೊಬ್ಬರಗಳನ್ನ ಮಿಕ್ಸ್ ಮಾಡ್ಕೊಡುವಂತದ್ದು ಈ ತರ ಎಲ್ಲ ಮಾಡ್ಬೇಕು. ಅದ್ರ ಜೊತೆಗೆ ಬೇವಿನ ಹಿಂಡಿಯನ್ನ ಯಥೇಚ್ಛವಾಗಿ ಬಳಸ್ಬೇಕು ರೈತರು. ಒಂದು ಮರಕ್ಕೆ 1 ಕೆಜಿಯಿಂದ ಹಿಡಿದು 5 ಕೆಜಿಯಿಂದ ಹಿಡಿದು 10 ಕೆಜಿ ವರ್ಗೂ ಅಡಿಕೆ ಮತ್ತು ತೆಂಗಿನ ಮರಗಳಿಗೆ ಕೊಡ್ಬೋದು ಇವರು. ಒಂದು ಮರಕ್ಕೆ 1 ವರ್ಷಕ್ಕೆ ಅದನ್ನ ಕೊಡೋದ್ರಿಂದ ಅದು ಬೇವಿನ ಅಂಶ ಸ್ವಲ್ಪ ಕಹಿ ಅಂಶ ಇರುತ್ತೆ, ಮತ್ತೆ ಅದು ಈ ಒಂದು ಶಿಲೀಂಧ್ರನ ಬೆಳವಣಿಗೆಯನ್ನು ಸ್ವಲ್ಪ ಕುಂಠಿತಗೊಳಿಸುತ್ತೆ. ಹಾಗಾಗಿ ಸಾವಯವ ಅಂಶ ಮತ್ತೆ ಬೇವಿನ ಹಿಂಡಿ ಇವೆರಡನ್ನ ಕೊಡಬೇಕಾಗುತ್ತೆ ರೈತರು. ಅದ್ರ ಜೊತೆಗೆ ಸ್ವಲ್ಪ ಕೆಮಿಕಲ್ ಸಹ ರೈತರು ಮಾಡಬೇಕಾಗುತ್ತೆ ಈ ತರ ಬಂದಿರೋಕೆ. ಈ ತೆಂಗಲಾದ್ರೆ ಕೆಳಗಡೆ ಸ್ವಲ್ಪ ರಕ್ತ ಸೋರದಂಗ್ ಕಾಣಿಸ್ತಾ ಇರುತ್ತೆ, ಆ ಕೆಳಗಡೆ ಒಂದು 6 ಅಡಿಯಿಂದ ಕೆಳಗಡೆ ಸ್ವಲ್ಪ ರಕ್ತ ಸೋರದಂಗ್ ಕಾಣದಲ್ಲಿ ರಕ್ತ ಸೋರದಂಗ್ ಕಾಣಿಸ್ತಾ ಇರುತ್ತೆ. ಆಮೇಲೆ ಇದರಲ್ಲಿ ಸೈಡ್ ಅಲ್ಲಿ ಅಣಬೆಗಳು ಬರ್ತಾ ಹೋಗ್ತವೆ. ಆ ರಕ್ತ ಸೋರ್ತಾ ಇರೋದನ್ನ ಸ್ವಲ್ಪ ಶಾರ್ಪ್ ಕತ್ತಿಯಲ್ಲಿ ರೈತರು ಹೆರೆದು ಅದಕ್ಕೆ ಬೋರ್ಡೋ ದ್ರಾವಣ ಆಗಿರ್ಬೋದು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಸಿಒಸಿನ ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಂಡು ಅದಕ್ಕೆ ಹಚ್ಚಬೇಕು. ಆಮೇಲೆ ಇನ್ನು ಬೇರಿಗೆ ಹೆಕ್ಸಕೊನೋಸಲ್ ಅಂತ ಒಂದು ಔಷಧಿ ಬರುತ್ತೆ, ಅದನ್ನ ಕಟ್ಟಬೇಕು. 5 ml ನ 100 ml ನೀರಿಗೆ ಮಿಕ್ಸ್ ಮಾಡ್ಕೊಂಡು ಬೇರನ್ನ ಹೆಂಗ ಆಯ್ಕೆ ಮಾಡ್ಬೇಕಂತ ಅಂದ್ರೆ, ಕೆಂದು ಕಲರ್ ಬೇರು, ಒಂದು ಪೆನ್ಸಿಲ್ ಗಾತ್ರದ ಬೇರನ್ನ ನಾವು ಬೇರೆ ಯಾವಾಗ್ಲೂ ಆಯ್ಕೆ ಮಾಡ್ಬೇಕಾದ್ರೆ ಮರದ ಅತಿ ಹತ್ತಿರದ ಬುಡದಲ್ಲಿ ಬಗಿಬಾರದು. ಮರದಿಂದ ಒಂದು 3-4 ಅಡಿ 5 ಅಡಿ ಅಂತರದಲ್ಲಿ ನಾವು ದೂರದಲ್ಲಿ ತೆಗೆದ್ರೆ ಅಲ್ಲಿ ಟರ್ಷರಿ ಬೇರ್ಗಳು ಅಂತಂದ್ರೆ ಮೂರನೇ ಹಂತದ ನೀರು ಮತ್ತೆ ಆಹಾರವನ್ನು ತಗೊಳ್ಳುವಂತ ಬೇರ್ಗಳು ಸಿಗ್ತವೆ. ಆ ಬೇರ್ಗಳಿಗೆ ಇದನ್ನ ಕಟ್ಟಬೇಕು, ಯಾಕಂದ್ರೆ ಅವು ಬೇಗ ಇಳಿತವೆ. ನಾವು ಔಷಧಿ ಮತ್ತೆ ಇದನ್ನ ಕಟ್ಟಿದ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಇದನ್ನ ಮಿಕ್ಸ್ ಮಾಡಿ ಅದನ್ನ ಮುಳುಗಿಸಿಟ್ರೆ ಅದು 1 ದಿವಸದೊಳಗೆ ಎಳೆಯುತ್ತೆ. ಇನ್ ಕೇಸ್ ಏನಾದ್ರೂ ಅದು ಎಳೆದಿಲ್ಲ ಅನ್ನೋದೇ ಆದ್ರೆ ಇವರು ಪಕ್ಕದ ಯಾವ್ದಾದ್ರು ಬೇರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು, ಇನ್ ಕೇಸ್ ಏನಾದ್ರು ಬೇರ್ ಮುಂದೆ ಹೋಗಿಲ್ಲಾರ ಸತ್ತಿರ್ಬೋದು ಅಂತ ಮಸ ಮಾಡ್ಕೊಂಡು ಅಕ್ಕಪಕ್ಕದ ಬೇರ್ನ ಸೆಲೆಕ್ಟ್ ಮಾಡಿ ಕಟ್ಟಬೇಕು. ಅದು ಎಳೆಯುತ್ತೆ, ನಾವು ನೀಟ್ ಸರಿಯಾಗಿರೋ ಬೇರನ್ನ ನಾವು ಆಯ್ಕೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಎಳ್ದೇ ಎಳೆಯುತ್ತೆ. ಇದನ್ನ ಕಟ್ಟೋದಕ್ಕಿಂತ ಮುಂಚೆ ಕೆಲವು ಏನು ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು ಅಂದ್ರೆ, ತೆಂಗಿನಕಾಯಿ ಎಲ್ಲ ಆಗಿದ್ರೆ ಇವರು ಪೂರ್ತಿ ಕೆಡ್ಕೋಬೇಕು, ಅಲ್ಲಿ ಎಳ್ನೀರಾಗಿರ್ಬೋದು ತೆಂಗಿನಕಾಯಿ ಏನಾರು ಇದ್ರೆ ಅದನ್ನ ಕೆಡಬೇಕು. ಮತ್ತೆ ಇವರು ಇಲ್ಲಿ ಕೆಳಗಡೆ ಔಷಧಿ ಕಟ್ಟಿ ಮೇಲ್ಗಡೆ ಇದನ್ನ ಬಳಕೆ ಮಾಡಬಾರ್ದು. ಅದು ಬಳಕೆ ಮಾಡೋದ್ರಿಂದ ಅದು ಆರೋಗ್ಯದ ಮೇಲೆ ತುಂಬಾ ಹಾನಿಕಾರಕ ಆಗಿರ್ತದೆ. ಅದು ಕೆಮಿಕಲ್ ಇರೋದ್ರಿಂದ ರೈತರು ಅದನ್ನ ಬಳಸಬಾರ್ದು. ಮುಂಚೆಲೆ ಕಾಯಿ ಅಥವಾ ಎಳ್ನೀರನ್ನ ತೆಗೆದುಕೊಂಡು ಇವರು ಕಟ್ಟಬೇಕು. ಇದನ್ನ ಇವರು ವರ್ಷದಲ್ಲಿ ಒಂದು 3 ಬಾರಿನಾದ್ರು ಕಟ್ಟಿದ್ರೆ ಒಳ್ಳೇದು. ಈ ತರ ವರ್ಷದಲ್ಲಿ ಒಂದು 3 ತಿಂಗಳಿಗೊಂದ್ಸಲಿ ಅಥವಾ 4 ತಿಂಗಳಿಗೊಂದ್ಸಲಿ ಹಂಗೆ 3-4 ಬಾರಿ ಇದನ್ನ ಕಟ್ಟಬೇಕು. ಮತ್ತೆ ನಾನು ಹೇಳಿದಂಗೆ ಸಾವಯವ ಗೊಬ್ಬರ ಇವನ್ನೆಲ್ಲ ಕಾಂಪೋಸಿಟ್ ಆಗಿ ಮಾಡಬೇಕು. ಸಮಗ್ರವಾಗಿ ಮಾಡಿದ್ರೆ ಮಾತ್ರ ಇದು ಹತೋಟಿಗೆ ಬರುತ್ತೆ. ಮತ್ತೆ ಈ ಗಿಡಗಳಲ್ಲಿ ಯಾವ್ದು ರೋಗಗ್ರಸ್ತ ಮರಗಳಿರ್ತವೆ ಆ ಮರದಿಂದ ನೀರು ಹಾಯಿ ನೀರು ಕೊಡಬಾರ್ದು. ಈಗ ಇವ್ರು ನೀರು ಹಾಯಿಸ್ತಿರ್ತಾರೆ, ಈಗ ಮರಕ್ಕೆ ಫಸ್ಟ್ ಹೋಗಿ ಇಲ್ಲಿಂದ ನೀರು ಮತ್ತೆ ಇಲ್ಲಿಂದ ಮುಂದೆ ಕರೆದ್ರೆ ಆ ಸ್ಪೋರ್ಸ್ ಆ ಶಿಲೀಂಧ್ರದ ಸ್ಪೋರ್ಸ್ ಕ್ಯಾರಿ ಆಗುತ್ತೆ, ಅಲ್ಲಿಂದ ಮತ್ತೆ ಬೇರೆ ಮರಗಳಿಗೂ ಹಬ್ಬಕ್ಕೆ ದಾರಿ ಆಗುತ್ತೆ. ಹಾಗಾಗಿ ರೈತರು ಅದು ಕೂಡ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಆ ಇಂಥ ಗಿಡಗಳನ್ನ ಸಪರೇಟ್ ಪಿಟ್ ಮಾಡಿಸುತ್ತ ಈ ಗಿಡದ ನೀರು ಬೇರೆ ಕಡೆ ಹರಿದೋಗದಂತೆ ಕ್ರಮ ವಹಿಸಿಕೊಂಡು ರೈತರು ಇವೆಲ್ಲ ಕ್ರಮಗಳನ್ನ ಅನುಸರಿಸಿ ಈ ರೋಗನ ಹತೋಟಿ ತರಬಹುದಾಗಿರುತ್ತೆ. ಅಡಿಕೆ ಮತ್ತೆ ತೆಂಗನ್ನ ಬಳಸತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ರೋಗ ಚುಕ್ಕಿ ರೋಗ ಅನ್ನುವಂಥದ್ದು. ಚುಕ್ಕಿ ರೋಗ ಹೇಗೆ ಬರುತ್ತೆ ಮತ್ತೆ ಯಾವ ಕಾರಣದಿಂದಾಗಿ ಇದು ಬರುತ್ತೆ, ಇದರ ನಿರ್ವಹಣೆಯನ್ನ ಹೇಗೆ ಮಾಡುವಂಥದ್ದು? ಇದು ಎಲೆ ಚುಕ್ಕಿ ರೋಗ ನೋಡಿ ರೈತರು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ಪತ್ತೆ ಮಾಡಬಹುದಾಗಿರುತ್ತೆ. ಏನಾಗುತ್ತೆ, ಎಲೆ ಮೇಲೆ ಸಣ್ಣ ಸಣ್ಣ ಚುಕ್ಕಿಗಳು ಬರ್ತವೆ. ಫಸ್ಟ್ ಆ ಸಣ್ಣ ಸಣ್ಣ ಚುಕ್ಕಿಗಳು ಬಂದಾಗ ಎಲೆ ಹಸಿರಾಗಿ ಸ್ವಚ್ಛಂದವಾಗಿ ಕಾಣ್ತಾ ಇರುತ್ತೆ. ಅವಾಗ ರೈತರು ಹೆಚ್ಚಿನದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಆಮೇಲೆ ಅವೇನ್ ಮಾಡ್ತವೆ, ಚುಕ್ಕಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತೆ ಚುಕ್ಕಿಗಳ ಸೈಜ್ ಕೂಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಕೋಲ್ ಕೋಲ್ ಆಕಾರಕ್ಕೆ ತಿರ್ಗಕ್ ಶುರು ಆಗ್ತವೆ. ರೌಂಡ್ ಇದ್ದ ಚುಕ್ಕಿಗಳು ಕೋಲ್ ಕೋಲ್ ಆಕಾರಕ್ಕೆ ತಿರ್ಗಕ್ ಶುರು ಆಗ್ತವೆ. ಅವು ಮತ್ತೆ ಹಂಗೆ ಚುಕ್ಕಿಗಳ ಸಂಖ್ಯೆ ಮತ್ತೆ ಅದ್ರ ಸೈಜ್ ಎರಡೂ ಜಾಸ್ತಿ ಆಗಿ ಚುಕ್ಕಿಗಳು ಕೂಡಕ್ ಶುರು ಆಗ್ತವೆ. ಕೂಡದಾಗ ಏನಾಗುತ್ತೆ, ಅಲ್ಲಿರುವಂತಹ ಕ್ಲೋರೋಫಿಲ್ ಪತ್ರ ಇರುತ್ತವೆ ಎಲ್ಲ ಪೂರ್ತಿ ಹೋಗುತ್ತೆ ಅಲ್ಲಿ. ಮತ್ತೆ ಎಲೆ ಮೇಲೆ ಚುಕ್ಕಿ ಚುಕ್ಕಿ ಚುಕ್ಕಿ ತರ ಕ್ಲಿಯರ್ ಆಗಿ ಕಾಣಿಸಕ್ ಶುರು ಆಗುತ್ತೆ. ಅಷ್ಟೊತ್ತಿಗಾಗ್ಲೇ ಅರ್ಧದಷ್ಟು ಎಲೆ ಹಸಿರಂಶ ಕಳ್ಕೊಂಡಿರುತ್ತೆ. ಎಲೆ ಎಷ್ಟು ಹಸಿರಾಗಿರುತ್ತೆ ಅಷ್ಟು ಚೆನ್ನಾಗಿ ನಮ್ದು ಬೆಳವಣಿಗೆ ಇರುತ್ತೆ ಗಿಡದ್ದು. ಈಗ ಎಲೆ ಹಸಿರೇ ಇಲ್ಲ ಅಂತ ಅಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಗಿಡಕ್ಕೆ ಬೆಳವಣಿಗೆ ಮತ್ತೆ ಅದರದ್ದು ಇಳುವರಿ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಮತ್ತಿದು ಕೆಳಗಿನ ಎಲೆಗಳು ಅಂದ್ರೆ ಸ್ವಲ್ಪ ಓಲ್ಡರ್ ಲೀವ್ಸ್ ಏನು ಹಳೆ ಎಲೆಗಳು ಇರ್ತಾವಲ್ಲ ಕೆಳಗಡೆ ಗರಿಗಳು, ಆ ಗರಿಗಳ ಮೇಲೆ ಜಾಸ್ತಿ ಬರುತ್ತೆ ಹೊಸ ಗರಿಗಳಿಗಿಂತ. ಹೊಸ ಗರಿಗಳು ಸ್ವಲ್ಪ ಇದಕ್ಕೆ ರೋಗ ನಿರೋಧಕ ಶಕ್ತಿ ಹೊಂದಿರ್ತವೆ. ಹಳೆ ಗರಿಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಹಳೆ ಗರಿಗಳ ಮೇಲೆ ಇದನ್ನ ನಾವು ಕಾಣಬಹುದು. ಅದು ಒಂದ್ಸಲಿ ಬಂದ್ಮೇಲೆ ನಾನು ಹೇಳ್ದಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತದೆ. ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಈ ತರ ಎಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸ್ವಲ್ಪ ಮಳೆ ಬಂದಾಗೆಲ್ಲ ಇವೆಲ್ಲ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗ್ತವೆ. ಹಂಗಾಗಿ ಇವರು ರೈತರು ಏನ್ ನಾನು ಹೇಳಿದ ಸಣ್ಣ ಚುಕ್ಕಿ ಚುಕ್ಕಿ ಹಂತದಲ್ಲಿ ಇರ್ತಾವಲ್ಲ, ದೂರ ದೂರದಲ್ಲಿ ಚುಕ್ಕಿ ಅಂತ ಇರ್ತಾವಲ್ಲ, ಅವಾಗ್ಲೇನೆ ಸ್ಪ್ರೇ ಮಾಡ್ಕೊಳ್ಳೋದು. ಕಾರ್ಬಂಡಜಿಮ್ ಆಗಿರ್ಬೋದು ಅಥವಾ ಮ್ಯಾಂಕೋಸೋಬ್ ಆಗಿರ್ಬೋದು, ಇಂಥವೆಲ್ಲ ಒಂದ್ 2 ಗ್ರಾಮ್ 1 ಲೀಟರ್ಗೆ ಇಲ್ಲ ಎರಡನ್ನು ಕಾಂಬಿನೇಷನ್ ಒಂದೊಂದ್ ಗ್ರಾಮ್ ಹಾಕಿ ಟೋಟಲ್ 2 ಸೇರಿ 2 ಗ್ರಾಮ್ 1 ಲೀಟರ್ಗೆ ಇವರು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಇವರು ಇದನ್ನೆಲ್ಲ ಈ ಚುಕ್ಕಿ ರೋಗನ ಕಂಟ್ರೋಲ್ ಮಾಡ್ಕೋಬಹುದು. ಇದು ತುಂಬಾ ಡೆಡ್ಲಿ ಅಂದ್ರೆ ಏನು, ತುಂಬಾ ಗಿಡ ಸಾಯ ಮಟ್ಟಕ್ಕೆ ಹೋಗಿಲ್ಲ ಅಂತ ಅಂದ್ರೂ ಕೆಲವು ಕೇಸಸ್ ಅಲ್ಲಿ ಆಗುತ್ತೆ. ಎಲ್ಲಾ ಕೆಳಗಡೆ ಗರಿಗಳು ಹೋಗಿ ಮೇಲ್ಗಡೆ ಗರಿಗಳು ಮಾತ್ರ ಉಳಿದಾಗ ಗಿಡ ತುಂಬಾ ವೀಕ್ ಆಗುತ್ತೆ. ಆ ಮೇಲ್ಗಡೆ ಗರಿಗಳೇನಾದ್ರು ಅವಕ್ಕೆ ಸರಿಯಾಗಿ ಸರ್ವೈವ್ ಆಗಕ್ಕಾಗಿಲ್ಲ ಅಂತಾರೆ ಪೂರ್ತಿ ಒಣಗೋಗ್ಬಿಡುತ್ತೆ. ಹಂಗಾಗಿ ಇದ್ರ ಬಗ್ಗೆ ಕೂಡ ರೈತರು ಸ್ವಲ್ಪ ಗಮನ ಹರಿಸಬೇಕು. ಅದ್ರ ಜೊತೆಗೆ ಸರ್, ಒಂದು ಹುಳ ಕೂಡ ಇದಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಮಾಡುತ್ತೆ. ಈ ದುಂಬಿ ತರದ ಒಂದು ಕಪ್ಪು ಕಲರ್ ದುಂಬಿ ಒಂದು ಬರುತ್ತೆ, ಅದು ರೈನೋಸರಸ್ ಅಂತ ಕರಿತೀವಿ. ಅದು ಏನ್ ಮಾಡುತ್ತೆ ಅಂತ ಅಂದ್ರೆ ಸುಳಿನ ಕಟ್ ಮಾಡಿಬಿಡುತ್ತೆ ರೈತರಿಗೆ. ಇದು ಕೂಡ ಒಂದು ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆ ಆಗ್ಬಿಟ್ಟಿದೆ. ಹಂಗಾಗಿ ರೈತರು ಇದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಕ್ ಆಗಲ್ಲ ಈ ಹುಳನ. ಇದು ಸಖತ್ತು ಗಟ್ಟಿ ದುಂಬಿ, ಇದು ಈ ಏನ್ ಸಗಣಿ ಹುಳ ಅಂತ ಕರಿತೀವಿ ಅದೇ ತರದ ಜಾತಿ. ಇದು ಮುಂದೆ ಸ್ವಲ್ಪ ಅದಕ್ಕೆ ಮೂತಿಲಿ ಕಡಿಯಕ್ಕೆ ಏನೇನು ಇದು ಬೇಕೋ ಆತರ ಎಲ್ಲ ಮಾರ್ಪಾಡಾಗಿರುತ್ತೆ ಅದೇ ಹುಳ, ಅದೇ ತರ ಹುಳ. ಹಾಗಾಗಿ ರೈತರು ಇದನ್ನ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಕ್ ಕಷ್ಟ ಅಂತ ನಾನು ಹೇಳಿದ್ರಿಂದ ಇವರು ಅದನ್ನ ಮ್ಯಾನ್ಯಲ್ ಆಗಿ ಪಿಕ್ ಮಾಡ್ಬೇಕಾದಷ್ಟು ಜಮೀನಲ್ಲಿ. ಆ ಸುಳಿಗಳಲ್ಲಿ ಏನಾದ್ರು ಇತ್ತಂತ ಅಂದ್ರೆ ಅದನ್ನ ತಂತಿ ಎರಡು ಗಟ್ಟಿ ತಂತಿನ ಹಾಕೊಂಡು ಅಲ್ಲಿಗೆ ಚುಚ್ಚಿ ತೆಗೆಯಂತದ್ದು ಏನಾದ್ರು ಇದ್ರೆ ಅವನ್ನ ಮತ್ತೆ ಮ್ಯಾನ್ಯಲಿ ಕಲೆಕ್ಟ್ ಮಾಡಿ ಅಂದ್ರೆ ಕೈಲಿ ಕಲೆಕ್ಟ್ ಮಾಡಿ ಸಾಯಿಸುವಂತದ್ದು ಇವನ್ನೆಲ್ಲ ಮಾಡ್ಬೇಕು. ಇದ್ರ ಜೊತೆಗೆ ರೈತರು ಒಂದು ಎಕರೆಗೆ ಒಂದು 8 ಕಡೆಗೆ ನಾನೀಗ ಹೇಳ್ತೀನಲ್ಲ ಅಂತ ಒಂದು ಬೈಟ್ ಅಂದ್ರೆ ಒಂದು ಟ್ರ್ಯಾಪ್ಗಳ ತರ ಇವರೇ ಓನ್ ಆಗಿ ಮಾಡ್ಕೋಬೇಕು. ಇದು ಕೆಮಿಕಲ್ ಟ್ರ್ಯಾಪ್ ಸಿಗುತ್ತೆ, ಮೋಹಕ ಬಲೆಗಳು ಅಂತ ಕರಿತೀವಿ. ಇವು ಆಕರ್ಷಿತರಾಗಿ ಬಂದು ಬೀಳೋ ರೀತಿ ಬಕೆಟ್ ಗಳಲ್ಲಿ ಸ್ವಲ್ಪ ಫೆರಮೋನ್ ಟ್ರ್ಯಾಪ್ ಎಲ್ಲ ಹಾಕಿ ಕೊಡ್ತಾರೆ ಮೋಹಕ ಬಲೆಗಳು ಅಂತ. ಅವನು ಎಕರೆಗೆ ಒಂದು 4-5 ಇಡ್ಬೋದು. ಅದ್ರ ಜೊತೆಗೆ ಇವರು ರೈತರೇ ಮನೆಯಲ್ಲಿ ಮಾಡ್ಕೋಬಹುದಾಗಿಂತದ್ದು ಒಂದ್ 2 ಕೆಜಿ ಸಗಣಿ ತಗೊಂಡು ಒಂದು ವೇಸ್ಟ್ ಪಾತ್ರೆಗಳಲ್ಲಿ, ವೇಸ್ಟ್ ಡಬ್ ಆಗಿರ್ಬೋದು, ಪೇಂಟ್ ಡಬ್ ಆಗಿರ್ಬೋದು, ಈ ತರದಲ್ಲಿ ಒಂದ್ 2 ಕೆಜಿ ಸಗಣಿ, ಒಂದು 100-150 ಗ್ರಾಮ್ ಬೆಲ್ಲ ಅದನ್ನ ತುರಿದ್ಬಿಟ್ಟು ಸ್ವಲ್ಪ ಅಂಟು ಬರಂಗ್ ಹಾಕಿ, ಅದ್ರ ಜೊತೆಗೆ ಒಂಚೂರು ಹರಳು ಕ್ಯಾಸ್ಟರ್ ಇರುತ್ತಲ್ಲ ಹರಳು ಒಂಚೂರು ಗೆಜ್ಜೆ ಹಾಕಿ, ಅದ್ರ ಜೊತೆಗೆ ಒಂಚೂರ್ ಯಾವ್ದೇ ಕೀಟನಾಶಕ ಒಂದ್ 100 ml ಕ್ಲೋರೋಫೈರಿಫಾಸ್ ಆಗಿರ್ಬೋದು, 50-100 ml ಇದನ್ನ ಹಾಕಿ ಒಂದ್ ಎಕರೆಯಿಂದ 7-8 ಕಡೆ ಇಡೋದ್ರಿಂದ ಅದು ಕಳ್ತಂಗ್ ಕಳ್ತಂಗೆ ಅದ್ರ ಸ್ಮೆಲ್ ಸ್ವಲ್ಪ ಸಗಣಿ ಸ್ಮೆಲ್ ಅಂದ್ರೆ ಅವ್ರಿಗೆ ಜಾಸ್ತಿ ಇಷ್ಟ ಈ ಜಾತಿ ದುಂಬಿಗಳಿಗೆ. ಅವು ಹೋಗಿ ಅದರೊಳಗೆ ಬೀಳ್ತವೆ. ಅವು ಬಿದ್ದಾಗ ನಾವು ಅದರಲ್ಲಿ ಎಷ್ಟು ಅದನ್ನ ಮತ್ತೆ ಮರಿ ಮಾಡಿ ಅವು ಮುಂದೆ ಹೋಗೋದನ್ನ ಕಂಟ್ರೋಲ್ ಮಾಡಬಹುದು. ಹಾಗಾಗಿ ಇದನ್ನು ಕೂಡ ರೈತರು ಅನುಸರಿಸಬಹುದಾಗಿರುತ್ತೆ. ರೈನೋಸರಸ್ ದುಂಬಿಯು ಕೂಡ ಹೆಚ್ಚು ತೊಂದರೆಯನ್ನ ಕೊಡುತ್ತೆ, ಅದರ ನಿಯಂತ್ರಣವನ್ನ ಹತೋಟಿಯನ್ನು ಕೂಡ ಮಾಡಬೇಕಾಗಿರುತ್ತೆ. ಹೌದು, ಈ ಅಡಕೆ ಮತ್ತೆ ತೆಂಗಿನಲ್ಲಿ ಅಂತರ್ಬೆಳೆಯಾಗಿ ನಾವು ಕಾಳುಮೆಣಸನ್ನ ಬೆಳೆದುಕೊಳ್ತೇವೆ. ಕಾಳುಮೆಣಸನ್ನ ಯಾವ್ಯಾವ ರೋಗ ಅಥವಾ ಕೀಟಗಳು ಬಾಧಿಸತಕ್ಕಂತಹ ಸಾಧ್ಯತೆ ಇರುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡುವಂತದ್ದು? ಕಾಳುಮೆಣಸಲ್ಲಿ ಮೇಜರ್ ಎರಡು ರೋಗಗಳು, ಒಂದು ಕ್ವಿಕ್ ವಿಲ್ಟ್ ಅಂದ್ರೆ ಶೀಘ್ರ ಸ್ವರ್ಗ ರೋಗ, ಇನ್ನೊಂದು ದುಂಡಾಣು ಅಥವಾ ನಂಜಾಣು ಸ್ವರ್ಗ ರೋಗ ಅಂತ ಕರಿತೀವಿ, ಅಂದ್ರೆ ನೆಮಟೋಡಿಂದ ಒಂದು ಇದು ಬರುತ್ತೆ. ರೈತರು ಇದ್ರಲ್ಲಿ ಅರ್ಥ ಮಾಡ್ಕೋಬೇಕು. ರೈತರು ಹೇಳ್ತಾರೆ ಈಗ ಕ್ವಿಕ್ ವಿಲ್ಟ್ ಅದು ಗೊತ್ತಾಗುತ್ತೆ, ಫಾಸ್ಟ್ ಅಲ್ಲಿ ಅದು ಎಲೆ ಎಲ್ಲ ಸ್ವಲ್ಪ ಕೊಳ್ತಂಗಾಗಿ ಅದು ಬೇಗ ಬಳ್ಳಿ ಸತ್ತೋಗುತ್ತೆ. ಅದಕ್ಕೆ ಅವ್ರು ಬೋರ್ಡೋ ದ್ರಾವಣ ಎಲ್ಲ ಸ್ಪ್ರೇ ಮಾಡೋದು, ನಾನು ಏನ್ ಹೇಳಿದೆ ಇದರಲ್ಲಿ ಮುಂಚೆ ಅಡಿಕೆಗೆ, ಅದೇ ರೀತಿ ಕಾಫಿ ತೋಟಗಳಲ್ಲಿ ಕಾಳುಮೆಣಸಿಗೂ ಕೂಡ ಇದನ್ನ ಬೋರ್ಡೋ ದ್ರಾವಣನ ಮುಂಜಾಗ್ರತಾ ಕ್ರಮವಾಗಿ ಸ್ಪ್ರೇ ಮಾಡ್ಕೋಬೇಕು. ಅದು ಇನ್ ಕೇಸ್ ಅದು ಬಂದು ಹೆಚ್ಚಾಗ್ತಾ ಇದೆ ಅಂತಂದ್ರೆ, ಏನಿದು ಕ್ವಿಕ್ ವಿಲ್ಟ್ ಅಂತ ಹೇಳಿದ್ನಲ್ಲ, ಬೇಗ ಎಲೆಗಳು ಶೀಘ್ರವಾಗಿ ಕೊಳ್ತೋಗುವಂತದ್ದು, ಕಪ್ಪು ಕಪ್ಪಾಗಿ ಕೊಳಿತಾ ಹೋಗ್ತವೆ, ಅದು ಸಹಜವಾಗಿ ಬರೋ ರೋಗ ಇದರಲ್ಲಿ. ಅದ್ ಬಿಟ್ರೆ ಮ್ಯಾಂಕೋಸೆ ಪ್ಲಸ್ ಮೆಟಲಾಕ್ಸಿಲ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಕೂಡ 1.5 ಗ್ರಾಂ 1 ಲೀಟರ್ ಹಾಕೊಂಡು ರೈತರು ಸ್ಪ್ರೇ ಮಾಡಬಹುದು. ಅದು ಕೂಡ ಒಂದು ಒಳ್ಳೆ ಕೆಮಿಕಲ್, ಇದ್ರ ವಿರುದ್ಧ ಕಂಟ್ರೋಲ್ ಮಾಡುತ್ತೆ. ಮತ್ತೆ ರೈತರು ಇದರಲ್ಲೂ ಸಾವಯವ ಅಂಶ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಷ್ಟು ಕಾಳುಮೆಣಸು ಗಿಡಗಳು ನಿಲ್ತವೆ. ಸಾವಯವ ಅಂಶ ಕಡಿಮೆ ಆದ್ರೆ ಅವು ಕೆಮಿಕಲ್ಸ್ ಏನ್ ಕೊಟ್ಟರು ಅವು ನಿಲ್ಲೋದಿಲ್ಲ. ಹಂಗಾಗಿ ಮಣ್ಣಲ್ಲಿ ಸಾವಯವ ಅಂಶ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ರೈತರ ಜವಾಬ್ದಾರಿ ಆಗಿರುತ್ತೆ ಕಾಳುಮೆಣಸಲ್ಲಿ. ಅದ್ರ ಜೊತೆಗೆ ಇನ್ನೊಂದು, ನಿಧಾನವಾಗಿ ಸ್ವರ್ಗದಕ್ಕೆ ರೈತರಿಗೆ ಎಲೆ ಹಳದಿಯಾಗಿ ಗಿಡ ಸಾಯ್ತಿದೆ ಅಂತ ಅಷ್ಟೇ ಹೇಳ್ತಾರೆ, ಅದ್ರ ಕಾರಣ ತಿಳ್ಕೊಬೇಕು. ಕಾರಣ ಏನು ಅಂತಂದ್ರೆ ಬೇರಲ್ಲಿ ಗಂಟಾಗಿರುತ್ತೆ, ಅದು ನೆಮಟೋಡ್ ಅಂತ ಒಂದು ಜೀವಿ ಬೇರನ್ನ ಗಂಟ್ ಮಾಡ್ತಾ ಇರುತ್ತೆ. ಬೇರು ಪೂರ್ತಿ ಅವ್ರು ಕಿತ್ತು ನೋಡಿದ್ರೆ ಅಂದ್ರೆ ಹಾಗೆ ಬರಿಕಣ್ಣಲ್ಲಿ ಸ್ವಲ್ಪ ಕಾಣೋದು ಕಷ್ಟ ಇರಬಹುದು, ಅವು ನೆಮಟೋಡ್ಸ್ ಮೈಕ್ರೋಸ್ಕೋಪಿಕ್ ಅವು, ಆದ್ರೆ ಅದು ಬೇರ್ ಗಂಟ್ ಗಂಟಾಗಿರೋದಂತೂ ಇವರು ನೋಡ್ಬೋದು. ಅದು ಗಂಟು ಯಾಕೆ ಆಗಿರುತ್ತೆ ಅಂತಂದ್ರೆ ಈ ನೆಮಟೋಡಿಂದ. ಹಾಗಾಗಿ ಆ ಗಿಡ ನಿಧಾನವಾಗಿ ಸಾಯ್ತಾ ಇರ್ತದೆ, ಕಾಲಕ್ರಮೇಣ ಅದು ಹಳದಿಯಾಗಿ ಸಾಯ್ತಾ ಇದೆ. ಅಂತವಕ್ಕೆ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಅದನ್ನ ಬುಡಾನ ಬಿಡಿಸಿ 4-8 ಗ್ರಾನ್ಯೂಲ್ಸ್ ಏನ ಅಥವಾ ಥಿಮೆಟ್ ಅಂತ ಏನ್ ಗ್ರಾನ್ಯೂಲ್ಸ್ ಬರ್ತವೆ ಅದನ್ನ ಒಂದು 10 ಗ್ರಾಮ್ ಒಂದು ಗಿಡಕ್ಕೆ ಹಾಕೋದು. ಆಮೇಲೆ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದನ್ನ 1.5 ml ಅಂದ್ರೆ 1/2 ml 1 ಲೀಟರ್ ಹಾಕಿ ಇದಕ್ಕೆ ಡ್ರೆಂಚ್ ಮಾಡೋದು ಬೇರಿಗೆ, ಇವನ್ನ ಡ್ರೆಂಚ್ ಮಾಡೋದು, ಇವನ್ನೆಲ್ಲ ಅವರು ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಮತ್ತೆ ಪೆಸಿಲೋಮೈಸಿಸ್ ಅಂತ ಒಂದು ಜೀವಿ ಇದೆ, ಅದನ್ನ ಇದ್ ಮಾಡ್ಬೇಕು ಇವರು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡುವಂತದ್ದು, ಮತ್ತೆ ಬೇವಿನ ಹಿಂಡಿ ಯಥೇಚ್ಛವಾಗಿ ಬಳಸ್ಬೇಕು ಇದೇನಾದ್ರು ಬೇರಲ್ಲಿ ತರ ಸಮಸ್ಯೆ ಇತ್ತು ಅಂದ್ರೆ. ಇವನ್ನೆಲ್ಲ ಮಾಡೋದ್ರಿಂದ ಸರಿಯಾಗುತ್ತೆ ಹೊರತು ಇವ್ರು ಮೇಲ್ಗಡೆ ಏನ್ ಸ್ಪ್ರೇ ಮಾಡಿದ್ರು ಇದಕ್ಕೆ ಕಂಟ್ರೋಲ್ ಮಾಡಕ್ಕೆ, ಅವ್ರ ಬೇರೆಲ್ಲೇ ಸಮಸ್ಯೆ ಇದೆ ಅನ್ನೋದನ್ನ ರೈತರು ಫಸ್ಟ್ ಅರ್ಥ ಮಾಡ್ಕೋಬೇಕು. ಒಟ್ಟಿಗೆ ಈ ಸ್ವರ್ಗ ರೋಗ ಅನ್ನುವಂಥದ್ದು ಏನಿರುತ್ತೋ ಅದರಲ್ಲೂ ಕೂಡ ನಂಜಾಣ ಸ್ವರ್ಗ ರೋಗ ಬೇರನ್ನ ಬಾಧಿಸ್ತಕ್ಕಂತ ಒಂದು ರೋಗ, ಹಾಗಾಗಿ ಇದನ್ನ ಬೇರಿನ ಹಂತದಲ್ಲೇ ನಿಯಂತ್ರಣವನ್ನ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ. ಯಾಕೆಂತ ಅಂದ್ರೆ ಆದಷ್ಟು ಬೇಗ ಇದು ವಿಸ್ತರಣೆ ಹೊಂದ್ಬಿಡುತ್ತೆ, ಬೇಗ ಸ್ಪ್ರೆಡ್ ಆಗುವಂತ ಸಾಧ್ಯತೆ ಇರುತ್ತೆ, ಮತ್ತೆ ಸಂಪೂರ್ಣವಾಗಿ ಬಳ್ಳಿಗಳು ಸತ್ತೋಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ಕೂಡ ಬಹಳ ಮುಂಜಾಗ್ರತಾ ಕ್ರಮದಿಂದ ಇದನ್ನ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಒಳ್ಳೆಯದು ಡಾಕ್ಟ್ರೆ, ನಮ್ಮ ಭಾಗದಲ್ಲಿ ಬೆಳೀತಕ್ಕಂತಹ ಪ್ರಮುಖ ತೋಟಗಾರಿಕಾ ಬೆಳೆಗಳನ್ನ ಬಾಧಿಸ್ತಕ್ಕಂತಹ ರೋಗ ಮತ್ತೆ ಕೀಟಗಳ ಪರಿಚಯವನ್ನ ಮಾಡಿಕೊಟ್ರಿ, ಅದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ರಿ. ಈ ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 7019125501. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 7019125501. ಒಳ್ಳೆಯದು, ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪೂರ್ವ ಮುಂಗಾರಿನ ಪ್ರಮುಖ ತೋಟಗಾರಿಕೆ ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಈ ಕುರಿತಂತೆ ಅರಕಲಗೂಡಿನ ಹಿರಿಯ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಆಲೂಗೆಡ್ಡೆಯಲ್ಲಿ ಬಿತ್ತನೆಗಾಗಿ ಗೆಡ್ಡೆಗಳ ಉತ್ಪಾದನಾ ಪೂರ್ವ ಸಿದ್ಧತೆಗಳು ಈ ಕುರಿತಂತೆ ಕೇಂದ್ರೀಯ ಆಲೂಗೆಡ್ಡೆ ಸಂಸ್ಥೆಯ ತಾಂತ್ರಿಕ ಸಲಹೆಗಾರರಾದ ರವೀಂದ್ರನಾಥ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಫಲಸಿರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್.